क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತರಿಗಾಗಿ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಸಾಧಾರಣ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇಂದಿನ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ವಿನೂತನ ಕಾರ್ಯಕ್ರಮ ಹೊಸ ಗಾನ ಬಜಾನ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾನ. ಪ್ರತಿದಿನ ಬೆಳಗ್ಗೆ 10-11 ಗಂಟೆಯವರೆಗೂ ಟ್ಯೂನ್ ಮಾಡಿ 102.2 MHz ಹಾಸನ FM. ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ FM ನಲ್ಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಹೌದು, ಸಂತೋಷಕ್ಕೆ ಮನ ವಿಕಾಸಕ್ಕೆ ನಿತ್ಯ ಕೇಳಿ ಹಾಸನ FM 102.2 MHz. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು ಹೊಸ ಹರುಷವ ತರುವೆನು ಎಂದು ಎಂದು. ಕೇಳುಗರೆ, ಡಿಸಿಎಂ 6 ತಿಂಗಳ ಅವಧಿಯ ಕೋರ್ಸ್ 2022-23. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರವೇಶ ಪಡೆದ ಎಲ್ಲ ಅಭ್ಯರ್ಥಿಗಳಿಗೆ ಶಿಷ್ಯವೇತನ ನೀಡಲಾಗುವುದು. ಅಧ್ಯಯನ ಸಾಹಿತ್ಯ ನೀಡಲಾಗುವುದು. ಆಫ್ಲೈನ್ ಆನ್ಲೈನ್ ತರಗತಿಗಳನ್ನು ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲಾಗುವುದು. ಈ ತರಬೇತಿಯು ಸಹಕಾರ ಸಂಘ, ಬ್ಯಾಂಕ್ಗಳಲ್ಲಿ ನೇಮಕಾತಿ ಪರೀಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲಕರ. 16 ವರ್ಷ ಮೇಲ್ಪಟ್ಟ ಎಲ್ಲ ಆಸಕ್ತರಿಗೆ ಪ್ರವೇಶ ಖಚಿತ. ಕನಿಷ್ಠ ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಕ್ಲಾಸ್ ರೂಮ್ ಮತ್ತು ಕಂಪ್ಯೂಟರ್ ಲ್ಯಾಬ್ ಅನ್ನು ಸಂಪೂರ್ಣ ಸ್ಯಾನಿಟೈಸರ್ ಜೊತೆಗೆ ಸಾಮಾಜಿಕ ಅಂತರದೊಂದಿಗೆ ಕಲಿಕೆ, ವಿಶೇಷವಾಗಿ ನಾಯಕತ್ವ ಬೆಳೆಸಿಕೊಳ್ಳಲು ಚರ್ಚಾ ವೇದಿಕೆ ಕಲ್ಪಿಸಲಾಗುವುದು. ಸ್ವ ಉದ್ಯೋಗ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಗೆ ಮನ್ನಣೆ, ಸುಸಜ್ಜಿತ ಗ್ರಂಥಾಲಯ, ನುರಿತ ಅನುಭವಿ ಬೋಧನಾ ವೃಂದ, ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2022. ಹೆಚ್ಚಿನ ಮಾಹಿತಿಗೆ 9449245024 ಈ ದೂರವಾಣಿ ಸಂಪರ್ಕವನ್ನು ಬಳಸಿ ಕೇಳಬಹುದು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ, ಮುತ್ತಪ್ಪ ದೇವಸ್ಥಾನದ ಹತ್ತಿರ, ಅಬ್ಬಿ ಫಾಲ್ಸ್ ರಸ್ತೆ, ಮಡಿಕೇರಿ. ಈ ವಿಳಾಸವನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿ ರಚನೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:51 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು ನಮ್ಮ ನಿಲಯದಿಂದ. 7:45 ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ 8 ವರ್ಷಗಳ ಸಾಧನೆ, ತಂತ್ರಜ್ಞಾನದಿಂದ ಸಶಕ್ತವಾದ ಭಾರತ ಕುರಿತು ಹಣಕಾಸು ತಜ್ಞರಾದ ಉದ್ಯಮ ಸಲಹೆಗಾರರಾದ ಶರಣ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಹಿರಿಯ ಪತ್ರಕರ್ತರಾದ ನಾರಾಯಣ ಸ್ವಾಮಿ ಬಿಎಸ್. 9:00 ಘನತೆವೇತ್ತ ರಾಷ್ಟ್ರಪತಿಗಳ ತಿರುಮಲ ತಿರುಪತಿ ದೇವಸ್ಥಾನದ ಪ್ರತಿರೂಪದ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮ, ಇಸ್ಕಾನ್ ದೇವಸ್ಥಾನ ಕನಕಪುರ ರಸ್ತೆಯ ವೈಕುಂಠಬೆಟ್ಟ ಹಾಗೂ ಬೆಂಗಳೂರಿನ ದೊಡ್ಡ ಕಲ್ಲಸಂದ್ರ ಭೇಟಿಯ ಬಾನುಲಿ ವರದಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ನಾಟಕ ಹೆತ್ತೊಡಲು, ಎಂಕೆ ಇಂದಿರಾ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿರುವವರು ಟಿಎಂ ಸತೀಶ್, ನಿರ್ದೇಶನ ಎಚ್ಎಸ್ ಪಾರ್ವತಿ. 10:35 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಎಂಡಿ ಗೋಗೇರಿ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮರು. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೊಸೈಟಿ. ಕಾರ್ಯಕ್ರಮದ ಪ್ರಸ್ತುತಿ